ವಿಘ್ನೇಶ್ವರ ವಿಘ್ನೇಶ್ವರ ಅಂತಾರೆ. ಬಹಳ ಚಲೋ ಮಾಡ್ಯಾರ ಶುರು ಮಾಡ್ಯಾರಿ. ಹಾಗೇನಲ್ಲ, ಬಂದಂತ ವಿಘ್ನವನ್ನು ದೂರ ಮಾಡತಕ್ಕಂತವರು ಸರದಾರಿ ಮಾಡ್ತಾ ಇದ್ದಾರೆ. ಒಂದ್ ಏಳಂಟ ಸರದಾರಿ ಮಾಡ್ತಾರೆ, ಅವ್ರ ಜೋಡಿ ಹೋಗಿ ಬರ್ತೇನೆ. ಅಜರಚಕಿಡಿ ಮಾಡಕ್ಕಿಲ್ಲ, ಹಾಗ ಚೇಷ್ಟ ಮಾಡತಕ್ಕದ್ದಲ್ಲ. ಬಂದಂತ ವಿಘ್ನವನ್ನು ಇಲ್ಲದಂತೆ ಮಾಡುವರು. ಇಲ್ಲಿ ಬಿಡಪ್ಪ, ಇದು ಅಲ್ಲದೆ ಮತ್ತೇನಂತ ಕರಿತಾ ಇದ್ದಾರೆ. ಇವರಿಗೆ ವಕ್ರ ತುಂಡ, ವಕ್ರ ತುಂಡ ಅಂತ. ಯಾಕೆ ಬಾನುಕೂಲಿ ಬಕ್ರಿ ತಗೊಂಡ್ರೆ ಇವರು? ಹಾಗೇನಲ್ಲ, ಇವರ ಮುಖವು ವಕ್ರ ಬಿದ್ದ ಕಾರಣ ಇವರಿಗೆ ವಕ್ರ ತುಂಡ, ವಕ್ರ ತುಂಡ ಅಂತ ಹೇಳಿ ಇವರ ನಾಮವೇ ಅಂತದ್ದು ಇಂತಹದ್ದು. ಇಲ್ಲಿಪ್ಪ, ಇದು ಅಲ್ಲದೆ ಮತ್ತೇನಂತ ಇದ್ದಾರೆ? ಇವರಿಗೆ ಲಂಬೋದರ, ಲಂಬೋದರ ಅಂತಾರೆ. ಯಾಕ್ರಿ ಕುಳಿತು ಮಂದಿಕೆ ತಲು ಒಂದು ಗುದ್ದು ಮಳಾಯ್ತಿರ್ತಾರೆ ಇವರು? ಹಾಗೇನಲ್ಲ, ಲಂಬಂದರೆ ಉದ್ದ, ಉದರಂದರ ಹೊಟ್ಟೆ, ಹೊಟ್ಟೆ ಉದ್ದವಾದ ಶರೀರ, ದೊಡ್ಡ ಹೊಟ್ಟೆ ಇದ್ದ ಕಾರಣವಾಗಿ ಇವರಿಗೆ ಲಂಬೋದರ, ಲಂಬೋದರ ಅಂತಾರೆ ಅಂತಾರೆ. ಇರ್ಲಿ ಬಿಡು, ಇದು ಅಲ್ಲದೆ ಮತ್ತೇನಂತ ಇದ್ದಾರೆ? ಇವರಿಗೆ ಗಣಪತಿ, ಗಣಪತಿ ಅಂತಾರೆ. ಮೋರಾಯ, ಮೋರಾಯತ್ನಾಥನು. ಯಾಕದ್ರಿಪ ಅಂದ್ರೆ ಐದು ದಿವಸ ಮಾಡಿನಲ್ಲಿ ಕೂಡಿಸಿ, ಐದು ದಿವಸ ಮಾಡಿನಲ್ಲಿ ಕೂಡಿಸಿ, ಐದು ಪಂಚಪ್ರಾಣ ಪಟಾಕ್ಷಿ ಅವರಿಗಾದ್ರೆ ಹೋಗಿ ಸರ ನದಿ ನದಿ ಕಾಂತಾರೆ. ಮೂರ್ಖ ಇವರು ಮಣ್ಣಿನ ಗಣಪತಿ ಅಲ್ಲ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ ಸುಪುತ್ರರಾಗಿಂತ ಗಣಪತಿ ಬಂದಿದ್ದಾರೆ. ಇವ್ರಿಗೆ ಪೂಜೆ ಪೂಜೆ ಸಾಹಿತ್ಯಗಳು ಪೂಜೆ ಸಾಹಿತ್ಯಗಳು ಏನೇನ್ರಿ? ಕೇಳ್ರಲ್ಲ ಹೇಳ್ರಿ. ವಿಘ್ನೇಶ್ವರ ಅಂತಾರೆ. ಹೌದಲ್ಲೋ, ಎಲ್ಲ ಸಾಹಿತಿಗಳು ತರಿಸ್ತಾನೆ.

ಅಮ್ಮ ಎನಗ್ ಭೂತ್ ಬಿಡಿಸ್ಲಿಕ್ ಬರ್ತದ? ಭೂತ್ ಅಂದ್ರೆ ದೇವ್ವ. ಏಯ್, ಅಂತ ದೇವ್ ಬಿಡಿಸೋಳಲ್ಲ, ಪಂಚ ಮಹಾಭೂತಗಳು ಬಿಡಿಸ್ತಾ ಇದ್ದೇನೆ. ಪಂಚಮಹಾಭೂತಗಳನ್ನ ಬಿಡಿಸ್ತಾ ಇದ್ದಿ? ಹೌದಮ್ಮ. ಇಲ್ಲಮ್ಮ, ಮತ್ತೆ ಏನೇನು ಬರ್ತಾವ ಅಮ್ಮ? ಏನ್ ಬರ್ತದ? ಹೇಳಮ್ಮ. ಅಲ್ವಾ, ಮತ್ ಮಾತಾಡದಂತ ಮೂಕರ್ ಎಂದು ಮಾತಾಡಂತ ಮೂಕರ್ ಪದೇ ಪದೇ ಮಾತಾಡಿಸುತ್ತೇನಮ್ಮ. ಇರ್ಲಿ, ನೀನು ಕೊರವಂಜಿ ಶಾಣೆ ಹಾಕಿದಳ ನಮ್ಗ್ ಗುರ್ತಾಗ್ಯದ. ಹೌದಮ್ಮ. ನೋಡು, ನಿನ್ನ ಕೇಳುವಂತ ಸಾಮರ್ಥ್ಯನ ನನ್ನಲ್ಲಿ ಇಲ್ಲ. ಇಲ್ಲ, ನೀ ಮತ್ತ 14 ಲೋಕ ಅಡ್ಡಾಡಿ ಬಂದಿ ಅಂದ ಬಳಕ ನೀನೇನು ಕೇಳುವಂತದಿಲ್ವಾ? ಶಕ್ತಿ ಇಲ್ಲ. ಕೇಳುವಂತವ್ರು ನಮ್ಮಲ್ಲಿ ಅದಾರ, ಇದ್ದಾರ. ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ನನ್ ಕೂಡಪ್ಪ. ಹೋಗಣಮ್ಮ. ಹಾ, ಹೋಗುಣ್ರಿ. ನಡೆ ಅಮ್ಮ, ಹೋಗುಣ. ಹಾ, ನೋಡ್ರಿ. ಮನ ಮೋಹನ ಮನ ಮೋಹನ ಮನ ತಮನ ರಂಜನ ಭಾಳ ಜೋ ಜೋ ಜೋ ಜೋ ಮನ ಮೋಹನ ಮನದೋಳು ಮನರಂಜನ ಹಾಲ ಜೋ ಜೋ ಜೋ ಜೋ ನಿಮ್ ದೊರಸನ್ ಒಳಗ್ ಹೋಗಿ ಕರೆದುಕೊಂಡು ಬಾರಮ್ಮ. ಹೀಗ್ರೆ? ಹೌದಮ್ಮ. ಇಲ್ಲೇ ನಾ ಬರುತ್ತಲ್ಲ, ಇಲ್ಲೇ ಕುಂದಿರ್ಬೇಕು. ಇಲ್ಲೇ ಕುಡ್ತಾ ಇದ್ದೇನೆ. ಅಮ್ಮ ದೊರಸಾಣಿ ಅವರ ಮಹಾದ್ವಾರದಲ್ಲಿ ಕೊರವಂಜಿ ಬಂದಿದ್ದಾಳ್ರಿ. ನೀಡಿ ಕಳಿಸುವಂತ ಕೊರವಂಜಿ ಅಲ್ರಿ, ಅಪರೋಕ್ಷ ಜ್ಞಾನವುಳ್ಳಂತ ಕೊರವಂಜಿ ಬಂದಿದ್ದಾಳ. ಆದ ಕಾರಣ ಆಕಿ ಬೆಟ್ಟಿಗೆ ಹೋಗುಣ ಬಾರಿ. ಬಂದೆ. ಹಾ, ಬಾರಿ. ದೊರಸೇನಿ. ನಾನ್ ನೋಡೋ ದಂಡ ಮಹತ್ವ ಅಲ್ಲ, ನಾನ್ ನೋಡ ಜಗತ್ತ ದಂಡ ಆಗಬಹುದು. ಕೊರವಂಜಿ ನೋಡಿ ಜಗತ್ತಿನ ದಂಡ ಆಗ್ತೈತತ್ತ. ಜಗತ್ತಿ ಯಾರು ದಂಡ ಆಗ್ಬಹುದು? ನಮ್ ಪರಮಾತ್ಮರಿಂದ ಹೌದಲ್ಲ. ಅಂದ ಮೇಲೆ ಪರಮಾತ್ಮ ಹೌದೇನು? ತಗೋರಿ ಏವಾ ಏನಮ್ಮ ಕೊರವಂಜಿ ಇವ್ರಿಗೆ ಪರಮಾತ್ಮರನ್ನು ಬಗಲಾಗಿ ಏನೈತಿ? ಕೂಸದ ಕೂಸದ ಹೌದಲ್ಲ. ಮತ್ತೆ ನಾ ಅಪ್ಪ ಆಡುತ್ತಾನ ಚೇಷ್ಟ ಮಾಡಬಾರ್ದು ನೋಡಮ್ಮ. ನಮ್ಮ ನಿನಗೆ ಸಮಸ್ಯೆ ಬಂದ್ರ ಮತ್ತೆ ಮಾತಾಡ್ಸೋಣ ನಡಿಯಮ್ಮ. ನಾಳೆ ಅಮ್ಮ ಕೊರವಂಜಿ ಏ ಕೊರವಂಜಿ ಏ ಕೊರವಿ ದೂತೆ ಆ ಕೊರವಂಜಿನ ಎಲ್ಲಿ ತಂದು ನೋಡು, ಅಲ್ಲೇ ಬಿಟ್ಟು ಬರಗು. ಏ ಕೊರವಂಜಿ ಸೆಕಿನ ಹಾಕಿದ್ದಾಳೆ ಅವಳು. ಹಂಗ ಕೂತಿಲ್ಲ ಯಾಕ ಅಲ್ಲ, ಯಾರ ಮುಂದೆ ನಿಂತೀನಿ ಯಾರ ಮುಂದೆ ಮಾತಾಡ್ತೀನಿ ಅಂದ್ರೆ ಖಬರ್ ಆಯ್ತಲ್ಲ ನಿನಗೆ. ಯಾಕಮ್ಮ ಅಲ್ಲ ನಮ್ಮ ಅವ್ವಾರ ಅಂದ್ರೆ ಯಾರ? ಯಾರ ದ್ವರ್ಶಾನಿ ಅವ್ರ? ಹೌದಮ್ಮ. ಅಲ್ಲ ಅಂತವ್ರ ಮುಂದ ಸುಮ್ ಕಪಾಣ ಕುತ್ತಿ. ಅಲ್ಲ ದೂತೆ ನಿಮ್ ದ್ವರ್ಶಾನಿ ಮಾತಾಡೋ ಪದ್ಧತಿ ಏನು? ಅಲ್ಲ ನೀನು ಪದ್ಧತಿ ಅಲ್ಲ ಹೇಳು. ಈಗ ಪದ್ಧತಿ ಅಂದ್ರೆ ಏನು? ಏನು ಏನ್ ಕೊಟ್ರೆ ಮಾತಾಡ್ತಾ ಮತ್ತೆ ಈಗಮ್ಮ ನೀ ಅಂದ್ರೆ ಏನಾಗ್ತಾಗಿಂದ ಹೇಳು. ಬಿಡಿ ಮುತ್ತು ಮರದಲ್ಲಿ ತರಿಸ ಆತ್ಮೀಯ ಕೇಳುಗರೆ, ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ದೊಡ್ಡಾಟ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ನಾವಲಿಗೆಯ ಶ್ರೀಸೆಲ್ ಚನ್ನಪ್ಪ ಪಟ್ಟಣ ಶೆಟ್ಟಿ ಹಾಗೂ ತಂಡದವರು. ಈಗ ಕೇಳೋಣ ಶಿಶುನಾಳು ಶರೀಫರ ರಚಿಸಿದ ತತ್ವಪದಗಳನ್ನು. ಹೆಂಡತಿ ತೀರಿದ ಬಳಿಕ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕು ಸಾವು ನೋವಿಗೆ ಸಾರುವ ಬೀಗನ ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕು ಮಾತಿನ ಹಂಗು ಎನಗ್ಯಾಕು ಕಂಡಾವನದಿ ಸೋಕಿ ತನ್ನ ಮೈಯಳು ತಾಕಿ ಕಂಡಾವನದಿ ಸೋಕಿ ತನ್ನ ಮೈಯಳು ತಾಕಿ ಬಂಡೆದ್ದು ಹೋಗುವುದು ಭಯವ್ಯಾಕೋ ಮಂಡಲ್ಲನ್ನಾಡಿಗೆ ಪಿಂಡಾದ ಗೂಡಿಗೆ ಮಂಡಲ್ಲನ್ನಾಡಿಗೆ ಪಿಂಡಾದ ಗೂಡಿಗೆ ಚಂಡಿ ನದಿ ಚರಿಸ್ಯಾಡುವುದ್ಯಾಕೋ